ಈಗ ದೊಡ್ಡ ದೊಡ್ಡ ನಗರಗಳಲ್ಲಿ ಇದನ್ನ ವೆಜಿಟಬಲ್ ಮೀಟ್ ಅಂತ ಕರೀತಾರೆ, ಅಂದ್ರೆ ಮಾಂಸಾಹಾರಕ್ಕೆ ಪರ್ಯಾಯವಾಗಿ ಇದನ್ನ ಬಳಸ್ತಾ ಇದ್ದಾರೆ. ಈ ಗುಜ್ಜ ಹಲಸನ್ನ ನಾವು ಸಂರಕ್ಷಣೆ ಮಾಡಿ ಇಟ್ಕೊಳ್ಬೇಕು ಅಂತ ಹೋದಾಗ ಪ್ರಮುಖವಾಗಿ ಎದುರಾಗುವಂಥದ್ದು ಎರಡು ವಿಷಯಗಳು. ಒಂದು, ನಾವು ಕತ್ತರಿಸ್ತಾ ಇರಬೇಕಾದ್ರೆ ಗುಜ್ಜ ಹಲಸು ಕಂದು ಬಣ್ಣಕ್ಕೆ ಬರುತ್ತೆ. ಮತ್ತೊಂದು, ಹೆಚ್ಚಿನ ದಿನಗಳ ಕಾಲ ಅದನ್ನ ಕಾಪಾಡಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇವೆರಡು ಅಂಶಗಳನ್ನ ನಾವು ಅಂಶಗಳ ಬಗ್ಗೆ ಗಮನ ಹರಿಸ್ತು ಅಂತಂದ್ರೆ ಗುಜ್ಜ ಹಲಸು ಕಂದು ಬಣ್ಣಕ್ಕೆ ಬರದ ಹಾಗೆ ಹೆಚ್ಚು ದಿನಗಳ ಕಾಲ ಕಾಪಾಡಿ ಇಟ್ಟುಕೊಂಡು ಬಳಕೆಯನ್ನ ಮಾಡಬಹುದು. ಯಾವ ರೀತಿ ಮಾಡಬೇಕು ಅಂತ ಅಂದ್ರೆ, ನಾವು ಎಳೆ ಹಲಸನ್ನ ಕಟಾವನ್ನ ಮಾಡಿಕೊಂಡು ಬಂದ ಮೇಲೆ ಅದನ್ನ ಮೇಲ್ಭಾಗವನ್ನ ಸ್ವಚ್ಛವಾದಂತಹ ಸ್ವಲ್ಪ ಉಗುರು ಬೆಚ್ಚಿನ ನೀರಿನಲ್ಲಿ ತೊಳಿಬೇಕು. ಆಗ ಯಾವುದೇ ರೀತಿಯ ಸೂಕ್ಷ್ಮಾಣುಜೀವಿಗಳು ಮೇಲ್ಭಾಗದಲ್ಲಿ ಇದ್ರೆ ಅವೆಲ್ಲವೂ ನಾಶ ಆಗಿ ಹೋಗುತ್ತೆ. ಈಗ ಗುಜ್ಜ ಹಲಸನ್ನ ಕತ್ತರಿಸಬೇಕು. ನಾವೆಲ್ಲ ಸಾಮಾನ್ಯವಾಗಿ ನೋಡುವಂಥದ್ದು ಈ ಕಬ್ಬಿಣದ ಚಾಕುಗಳು ಅಥವಾ ಕುಡ್ಲುಗಳನ್ನ ತಗೊಂಡು ಗುಜ್ಜ ಹಲಸನ್ನ ಕತ್ತರಿಸ್ತಾರೆ. ಆ ರೀತಿ ಮಾಡಿದಾಗ ಆ ಕಬ್ಬಿಣ ಗುಜ್ಜ ಹಲಸಿನ ಕೆಲವೊಂದು ರಾಸಾಯನಿಕಗಳೊಂದಿಗೆ ರಾಸಾಯನಿಕ ಕ್ರಿಯೆಯನ್ನು ಆಗಿ ಅದು ಕಂದು ಬಣ್ಣಕ್ಕೆ ಬರುತ್ತೆ. ಹಾಗಾಗಿ ನಾವು ಸ್ಟೀಲ್ ಚಾಕುವನ್ನು ತೆಗೆದುಕೊಂಡು ಮೇಲ್ಭಾಗವನ್ನು ಕೆತ್ತಿ ತೆಗಿಬೇಕು. ಸಿಪ್ಪೆಯನ್ನು ತೆಗೆದ ನಂತರ ಅದನ್ನು ನಮಗೆ ಯಾವ ಗಾತ್ರಕ್ಕೆ ಬೇಕೋ ಆ ಗಾತ್ರಕ್ಕೆ ಕತ್ತರಿಸಿ ಇಟ್ಕೋಬೇಕು. ಕತ್ತರಿಸಿ ಇಟ್ಕೊಂಡು ನಂತರ ತಕ್ಷಣವೇ ನಾವು ಏನು ಮಾಡಬೇಕು ಅಂದರೆ ಮತ್ತೊಂದು ಪಾತ್ರೆಯಲ್ಲಿ ಈಗ 1 ಲೀಟರ್ ನೀರಿಗೆ 60 ಗ್ರಾಂ ಅಷ್ಟು ನಿಂಬು ಅರ್ಕವನ್ನ ಹಾಕಿ ಕರಗಿಸಿಕೊಂಡು ಅದನ್ನ ಉಗುರು ಬೆಚ್ಚಿಗೆ ಮಾಡ್ಕೋಬೇಕು. ಸುಮಾರು ಉಷ್ಣಾಂಶ 55-60 ಡಿಗ್ರಿ ಸೆಲ್ಸಿಯಸ್ ಇರಬೇಕು. ಆ ನೀರಿನಲ್ಲಿ ಈ ಗುಜ್ಜ ಹಲಸನ್ನ ಒಂದು ಬಟ್ಟೆನಲ್ಲಿ ಕಟ್ಟಿ ಆ ನೀರಿನಲ್ಲಿ ಒಂದು 10-15 ನಿಮಿಷ ನೆನೆ ಇಡಬೇಕು. 15 ನಿಮಿಷ ಆದ ನಂತರ ಆ ಬಟ್ಟೆಯನ್ನ ಹೊರಗಡೆ ತಗೊಂಡು ಆ ಗುಜ್ಜ ಹಲಸನ್ನ ತೆಳುವಾಗಿ ನೆರಳಿನಲ್ಲಿ ಹರಡ್ತು ಅಂದ್ರೆ ಮೇಲ್ಭಾಗದಲ್ಲಿ ಇರುವಂತಹ ನೀರಿನ ಅಂಶ ಎಲ್ಲವೂ ಒಣಗುತ್ತೆ. ಒಣಗಿದ ಆದ ನಂತರ ಅದನ್ನ ಪಾಲಿಪ್ರೊಪಿಲೀನ್ ಅಂತ ಹೇಳ್ತೀವಿ ಅಥವಾ ಪಾಲಿ ಎಥಿಲೀನ್ ಬ್ಯಾಗ್ಸ್ ಅಂತ ಹೇಳ್ತೀವಿ, 200-250 ಗೇಜ್ ಅಂದ್ರೆ ಬತ್ತಪ್ಪ ಇರುವಂತದ್ದು, ಅದರಲ್ಲಿ ನಾವು ಪ್ಯಾಕ್ ಮಾಡಿ ಸೀಲ್ ಮಾಡಿ ಅದನ್ನ ನಾವು ರೆಫ್ರಿಜರೇಟರ್ ನಲ್ಲಿ ಇಟ್ಕೊಂಡ್ವಿ ಅಂತಂದ್ರೆ ಸುಮಾರು 3-4 ವಾರಗಳ ಕಾಲ ಯಾವುದೇ ರೀತಿಯಾದಂತಹ ಕಂದು ಬಣ್ಣಕ್ಕೆ ಬರದ ಹಾಗೇನೆ ಒಳ್ಳೆ ಗುಣಮಟ್ಟದಲ್ಲೇ ಇರುತ್ತೆ. ಅಕಸ್ಮಾತ್ ಅದನ್ನೇ ನಾವು ಈ ಡೀಪ್ ಫ್ರೀಸರ್ ಅಂತ ಕರಿತೀವಿ, ಅದರಲ್ಲಿ ಇಟ್ವಿ ಅಂತಂದ್ರೆ ಬಹಳಷ್ಟು ತಿಂಗಳುಗಳ ಕಾಲ ಅದನ್ನ ಕೆಡದನೆ ಇಟ್ಕೋಬಹುದು. ನಮಗೆ ಅವಶ್ಯಕತೆ ಇದ್ದಾಗ ನಾವು ತರಕಾರಿಯಾಗಿ ಅದನ್ನ ಉಪಯೋಗಿಸ್ಬೋದು. ಯಾರಾದರೂ ಕೆಲವೊಂದು ಹೋಟೆಲ್ಗಳಿಗೆ ವರ್ತನೆಯನ್ನು ಕೊಡ್ತೀವಿ ಅಂತಂದ್ರೆ ಈ ರೀತಿಯಾಗಿ ಈಗ ಸೀಸನ್ನಲ್ಲಿ ಮಾಡಿಟ್ಕೊಂಡು ಕಾಲಕಾಲಕ್ಕೆ ಅದನ್ನ ಹೋಟೆಲ್ಗಳಿಗೆ ಕೊಡ್ತಾ ಹೋಗ್ತು ಅಂತಂದ್ರೆ ಅದರಿಂದ ಹೆಚ್ಚಿನ ಲಾಭವನ್ನ ಗಳಿಸ್ಕೋಬಹುದು. ಅದ್ರ ಗಾತ್ರದ ಮೇಲೆ ನೋಡಬೇಕು ಅಥವಾ ಅದರ ಅವಧಿ ನೋಡಿಕೊಂಡು ಇಂಥ ಕಾಯಿಯನ್ನ ಹರ್ಕೋಬೇಕು ಅನ್ನೋಂಥದ್ದು ಹೆಂಗೆ ಅಂದ್ರೆ, ಇಲ್ಲಿ ಎಳೆ ಹಲಸುಗಳು ಮುಖ್ಯ. ಅಂದ್ರೆ ಈಗ ಇನ್ನೂ ಬಲ್ತಿರೋದೆಲ್ಲ ಕಾಯಿಗಳು ಎಳೆ ಹಲಸಿರುತ್ತೆ. ನಾವು ಮನೆ ಸಾಮಾನ್ಯವಾಗಿ ಎಲ್ಲರಿಗೂ ತರಕಾರಿಯಾಗಿ ಯಾವ ಹಂತದಲ್ಲಿ ಉಪಯೋಗಿಸ್ತಾರಲ್ಲ ಆ ಹಂತವಾದ ಕಾಯಿಗಳನ್ನ ತಗೊಂಡು ಈ ರೀತಿ ಸಂರಕ್ಷಣೆಯನ್ನ ಮಾಡಿಕೊಳ್ಳಬಹುದು. ಆ ನಂತರ ಇದನ್ನ ಅಡಿಗೆ ಮಾಡಲಿಕ್ಕೆ ಅಥವಾ ಏನು ಏನೇನು ತಯಾರು ಮಾಡಬಹುದು ಇಲ್ಲಿ ಅಂದ್ರೆ, ಇದು ಮುಖ್ಯವಾಗಿ ನಾವು ಅಡಿಗೆ ಮಾಡೋದಕ್ಕೆ ಉಪಯೋಗಿಸ್ಕೋತೀವಿ. ಅಂದ್ರೆ ತರಕಾರಿಯಾಗಿ ಸಾಂಬಾರ್ಗಳಲ್ಲಿ ಹಾಕಿ ತರಕಾರಿಯಾಗಿ ಉಪಯೋಗಿಸಬಹುದು ಅಥವಾ ಪಲ್ಯವನ್ನ ಕೂಡ ಮಾಡಬಹುದು. ನಾವು ಒಂದು ಈಗ ಮಹಾರಾಷ್ಟ್ರದಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ಜೈನ್ ಇರಿಗೇಷನ್ ಅವ್ರದ್ದು ಒಂದು ದೊಡ್ಡ ಫ್ಯಾಕ್ಟ್ರಿನೇ ಇದೆ. ಅಲ್ಲಿ ಅವರು ನಾವು ಅನಾನಸ್ನ ಕ್ಯಾನ್ಗಳಲ್ಲಿ ಯಾವ ರೀತಿ ಸಂರಕ್ಷಣೆ ಮಾಡ್ತೀವಲ್ಲ ಆ ರೀತಿ ಸಂರಕ್ಷಣೆ ಮಾಡಿ ಮಾರಾಟವನ್ನ ಮಾಡ್ತಾರೆ. ಇದು ಒಂದು ಉದ್ದಿಮೆಯನ್ನ ಮಾಡಲಿಕ್ಕೆ ಒಂದು ಉತ್ತಮವಾದಂತಹ ಕಚ್ಚಾ ಪದಾರ್ಥ ನಮ್ಮಲ್ಲಿ ಸಿಗ್ತಾ ಇದೆ, ಅದು ಸರಿಯಾಗಿ ಉಪಯೋಗ ಆಗ್ತಾ ಇಲ್ಲ. ಇದನ್ನ ಉಪಯೋಗಿಸ್ಕೋಬೇಕು. ಬೇಡಿಕೆ ಇದೆ, ತುಂಬಾನೇ ಬೇಡಿಕೆ ಇದೆ ಇವತ್ತು. ಯಾಕೆ ಅಂತಂದ್ರೆ ಹಲಸಿನಲ್ಲಿ ನಾವು ಗ್ಲಿಸಿಮಿಕ್ ಇಂಡೆಕ್ಸ್ ಅಂತ ಕರಿತೀವಿ, ಅಂದ್ರೆ ನಾವು ಯಾವುದೇ ತಿಂದಂತ ಆಹಾರ ಸಕ್ಕರೆಯಾಗಿ ಪರಿವರ್ತನೆ ಆಗೋದು. ಈಗ ಡಯಾಬಿಟೀಸ್ ಇರುವಂತವ್ರಿಗೆ ಈ ಯಾವುದೇ ಪದಾರ್ಥ ಸಕ್ಕರೆ ಅಂಶ ಜಾಸ್ತಿ ಕೊಡ್ತು ಅಂತಂದ್ರೆ ಅವರಿಗೆ ಅದು ಅಷ್ಟು ಉಚಿತವಲ್ಲ. ಇದರಲ್ಲಿ ಗ್ಲಿಸಿಮಿಕ್ ಇಂಡೆಕ್ಸ್ ತುಂಬಾನೇ ಕಡಿಮೆ ಇರೋದ್ರಿಂದ ಸಕ್ಕರೆ ಕಾಯಿಲೆ ಇರುವಂತವ್ರು ಕೂಡ ಇದನ್ನೆಲ್ಲ ಉಪಯೋಗಿಸಬಹುದು. ಇನ್ನೊಂದು ಪ್ರಮುಖವಾದ ಬೆಳೆ ಗೋಡಂಬಿ. ಹೌದು, ಗೋಡಂಬಿ ಎಷ್ಟು ರೈತರು ಅದನ್ನ ಗೋಡಂಬಿ ಬೀಜವನ್ನ ತೆಗೆದು ಅದನ್ನು ಸಂಸ್ಕರಣೆ ಮಾಡಿ ಪ್ಯಾಕ್ ಮಾಡಿ ಮಾರಾಟ ಮಾಡೋದು ಇಷ್ಟು ಮಾತ್ರ ನಮಗೆ ಗೊತ್ತಿದೆ. ತಾವು ಏನ್ ಹೇಳ್ತೀರಿ ಒಬ್ಬ ತಜ್ಞರಾಗಿಲ್ಲಿ ಗೋಡಂಬಿಯಲ್ಲಿ ಯಾವ ಹಂತದಲ್ಲಿ ಏನೇನ್ ಮಾಡಬಹುದು? ನಾವು ಗೋಡಂಬಿ ಬೆಳೆಗಾರರು ಮುಖ್ಯವಾಗಿ ನಾವು ಆಲೋಚನೆಯನ್ನ ಮಾಡುವಂತದ್ದು ಈ ಗೋಡಂಬಿ ಬೀಜಗಳಿಗೆ ಅಷ್ಟೇನೆ. ಆದ್ರೆ ಇನ್ನೊಂದು ಪ್ರಮುಖವಾದಂತ ಒಂದು ಪದಾರ್ಥವನ್ನ ನಾವು ಕಡೆಗಣಿಸ್ಬಿಡ್ತಾ ಇದೀವಿ, ಅದು ಗೋಡಂಬಿ ಹಣ್ಣು. ಯಾಕೆ ನಮ್ಮ ಇದನ್ನ ಉಪಯೋಗಿಸ್ಕೊಳ್ತಾ ಇಲ್ಲ ಅಂತಂದ್ರೆ ಇದರಲ್ಲಿ ಒಗ್ರಿನ ಅಂಶ ಇದೆ, ಆ ಕಾರಣಕ್ಕಾಗಿ ನಾವು ಅದನ್ನ ಹೆಚ್ಚಿಗೆಯಾಗಿ ಉಪಯೋಗಿಸ್ಕೊಳ್ತಾ ಇಲ್ಲ. ಆದ್ರೆ ಗೋಡಂಬಿ ಹಣ್ಣಿನ ಮಹತ್ವ ಏನು ಅಂತಂದ್ರೆ ಇದರಲ್ಲಿ ಸಿ ಜೀವಸತ್ವ ಅನ್ನೋದು